बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಹಿಂಗಾರು ಹಂಗಾಮಿನ ಆಲೂಗಡ್ಡೆಯಲ್ಲಿ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ವೈಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಕಂಡುಬರುವ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳು, ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆ ಬೆಳೆ ಬಾಧಿಸುವ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರದೇಶದಲ್ಲಿ ಆಲೂಗೆಡ್ಡೆಯನ್ನ ಬೆಳೆಯಲಾಗುತ್ತೆ. ಮುಂಗಾರು ಹಂಗಾಮಿನಲ್ಲಿ ಹೇಗೆ ಆಲೂಗೆಡ್ಡೆಯನ್ನು ಬೆಳೀತಾರೋ ಹಾಗೆ ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಕೆಲವರು ಆಲೂಗೆಡ್ಡೆಯನ್ನ ಬೆಳೆಯುವಂಥದ್ದನ್ನ ನಾವು ಗಮನಿಸಬಹುದು. ಮುಂಗಾರು ಹಂಗಾಮಿನಲ್ಲಿ ಬೆಳೆದಷ್ಟು ಪ್ರಮಾಣದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆಯನ್ನ ಮಾಡೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಾರಿಗೆಲ್ಲ ನೀರಾವರಿ ಸೌಲಭ್ಯ ಇರುತ್ತೋ ಅಂಥವರು ಮಾತ್ರ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆಯನ್ನ ಬೆಳೀತಾರೆ. ಬಹಳ ಮುಖ್ಯವಾಗಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಬೆಳೆಯುವಂಥದ್ದು ಬಹಳ ಕಡಿಮೆ ಇರುವ ಕಾರಣ ಒಂದಷ್ಟು ಬೆಲೆ ಸಿಗುತ್ತೆ ಅನ್ನುವಂಥದ್ದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣ, ಕೆಲವರು ಬಿತ್ತನೆ ಬೀಜಗಳನ್ನು ಉತ್ಪಾದನೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೂ ಕೂಡ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆಯನ್ನ ಬೆಳೀತಾರೆ. ಹಿಂಗಾರು ಹಂಗಾಮಿನಲ್ಲಿ ರೋಗ ಮತ್ತು ಕೀಟಗಳ ಹಾವಳಿ ಏನಿದೆಯೋ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಹಿಂಗಾರು ಬಹುತೇಕ ನವೆಂಬರ್ ಕಡೆಯವರೆಗೆ ಬಿತ್ತನೆಯನ್ನ ಮಾಡಲಾಗುತ್ತೆ. ನವೆಂಬರ್ನಿಂದ ಚಳಿಗಾಲ ಪ್ರಾರಂಭ ಆಗುತ್ತೆ. ಈ ಚಳಿಗಾಲದಲ್ಲಿ ಒಂದಷ್ಟು ರೋಗ ಮತ್ತೆ ಕೀಟಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಇವತ್ತು ನಾವು ಹಿಂಗಾರು ಹಂಗಾಮಿನ ಆಲೂಗೆಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ರೋಗ ಹಾಗೂ ಕೀಟಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿ ಇರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ವೈಎಸ್ ಮಹೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಮಹೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಹಾಸನ ಜಿಲ್ಲೆಯಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಆಲೂಗೆಡ್ಡೆಯನ್ನ ಬೆಳೆಯಲಾಗುತ್ತೆ. ಈ ಸಾಲಿನ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆಯ ಪರಿಸ್ಥಿತಿ ಹೇಗಿದೆ? ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ರೈತರು ಮುಂಗಾರಿನಲ್ಲಿ ಜಾಸ್ತಿ ನಾವು ಆಲೂಗೆಡ್ಡೆ ಬೆಳೆದನ್ನ ನೋಡ್ತಿದ್ದೇವೆ. ಅದೇ ರೀತಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಾರೆ. ಅದೇ ರೀತಿ ಹಿಂಗಾರಿನಲ್ಲೂ ಸಹ ರೈತರು ಯಾರ್ಯಾರು ನೀರಾವರಿ ಸೌಲಭ್ಯ ಇದೆಯೋ ಅವರು ಹಿಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೆದನ್ನು ನಾವು ಹಾಸನ ಜಿಲ್ಲೆಯಲ್ಲಿ ನೋಡಬಹುದು. ಈ ವರ್ಷ ಏನಾಗಿದೆ, ಹಿಂಗಾರಿನಲ್ಲಿ ಕಳೆದ ಒಂದು ತಿಂಗಳಿಂದ ಮಳೆ ಜಾಸ್ತಿ ಆಗಿದೆ. ಆದ್ರಿಂದ ಏನಾಗಿದೆ, ನಾವು ರೋಗ ಬಾಧೆಯನ್ನು ನಾವು ಜಾಸ್ತಿ ನೋಡಿದ್ದೇವೆ. ನಾವು ಹೋದ ಒಂದು ವಾರದಿಂದಗಡೆ ಈ ಬೆಳೆಯಲ್ಲಿ ಕೊನೆ ಅಂಗಾಮರಿ ರೋಗದ ಬಾಧೆಯನ್ನು ನಾವು ಜಾಸ್ತಿ ನೋಡಿದ್ದೇವೆ. ಅದೇ ರೀತಿ ನಾವು ಈಗ ಒಂದು ಶಿಲೀಂಧ್ರದಿಂದ ಬಂದ ರೋಗಗಳು ಮತ್ತು ಕೀಟ ಬಾಧೆಗಳನ್ನು ಸಹ ನಾವು ಈ ಹಿಂಗಾರು ಹಂಗಾಮಿನಲ್ಲಿ ನೋಡಬಹುದು. ಹಿಂಗಾರು ಹಂಗಾಮಿನ ಆಲೂಗಡ್ಡೆಯನ್ನ ಬಿತ್ತನೆ ಮಾಡಲಿಕ್ಕೆ ಎಲ್ಲಿಯವರೆಗೆ ಸಮಯ ಇರುತ್ತೆ? ಹಿಂಗಾರು ಹಂಗಾಮಿನಲ್ಲಿ ರೈತರು ಮುಖ್ಯವಾಗಿ ಏನಂದ್ರೆ ನವೆಂಬರ್ 15 20 ತಾರೀಕೊಳಗೆ ನಾವು ಬಿತ್ತನೆ ಮಾಡಬಹುದಾಗಿದೆ. ನವೆಂಬರ್ 15-20 ಬಿತ್ತನೆಯನ್ನ ಮಾಡಬಹುದು. ಆನಂತರ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ, ಮಾಡಿದ್ರು ಕೂಡ ಅಷ್ಟು ಒಳ್ಳೆಯ ಫಸಲು ಬರೋದಿಲ್ಲ ಅನ್ನುವಂಥದ್ದು. ಹಿಂಗಾರು ಮತ್ತೆ ಮುಂಗಾರನ್ನ ನಾವು ಕಂಪೇರ್ ಮಾಡಿದಾಗ ಯಾವೆಲ್ಲ ರೋಗಗಳು ಹಿಂಗಾರಿನಲ್ಲಿ ಕಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಮುಂಗಾರು ಹಂಗಾಮಿನಲ್ಲಿ ರೋಗ ಮತ್ತು ಕೀಟಗಳು ಹೇಗಿರುತ್ತೆ? ಹಿಂಗಾರು ಹಂಗಾಮಿನಲ್ಲಿ ರೋಗ ಮತ್ತು ಕೀಟಗಳು ಹೇಗಿರುತ್ತೆ? ಈ ಮುಂಗಾ ಹಂಗಾಮಿನಲ್ಲಿ ಮುಖ್ಯವಾಗಿ ನಾವು ನೋಡಬಹುದಂದ್ರೆ ನಾವು ಕೊನೆ ಹಂಗಾಮಿ ರೋಗವನ್ನು ಜಾಸ್ತಿ ಕಾಣ್ತೇವೆ. ಯಾಕಂದ್ರೆ ಆವಾಗ ಈ ಮುಂಗಾರು ಮಳೆ ಬಂದಿರ್ತದೆ, ಹಂಗಾಗಿ ನಾವು ಮಳೆ ಜಾಸ್ತಿ ಇರುತ್ತೆ ಮತ್ತೆ ವಾತಾವರಣದ ತೇವಾಂಶ ಜಾಸ್ತಿ ಇರುತ್ತೆ, ತಂಪಾದ ವಾತಾವರಣ ಇರುತ್ತೆ. ಆ ಟೈಮಲ್ಲಿ ನಾವು ಏನಂದ್ರೆ ನಾವು ಕೊನೆ ಹಂಗಾಮಿ ರೋಗ ನೋಡಿದ್ರೆ ಕೊನೆ ಹಂಗಾಮಿ ಜೊತೆಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ನಾವು ಕೀಟ ಬಾಧೆ ನೋಡಬಹುದು. ಮುಖ್ಯವಾಗಿ ಏನಂದ್ರೆ ಎಫಿಡ್ ಅಂತ ಹೇಳ್ತೀವಿ, ಅದು ಸಸ್ಯ ಏನು ಮತ್ತೆ ನುಶಿ, ಕೆಂಪು ನುಶಿ ಬಾಧೆನ ನಾವು ನೋಡಬಹುದು ಮುಂಗಾರು ಹಂಗಾಮಿನಲ್ಲಿ. ಅದೇ ರೀತಿ ಹಿಂಗಾರು ಹಂಗಾಮಿನಲ್ಲಿ ನಾವು ಮುಖ್ಯವಾಗಿ ಏನಂದ್ರೆ ನಾವು ಮೊದಲ ಹಂಗಾಮಾರಿ ರೋಗ ಅಂತ ಹೇಳ್ತೀವಿ ಅಂದ್ರೆ ಅರ್ಲಿ ಬ್ಲೈಟ್, ಅದನ್ನು ನಾವು ಜಾಸ್ತಿ ನೋಡ್ತೇವೆ. ಯಾಕಂದ್ರೆ ಹಿಂಗಾರು ಹಂಗಾಮಿನಲ್ಲಿ ಈ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಮತ್ತೆ ರಾತ್ರಿಯಲ್ಲಿ ಮಂಜು ಕವಿದ ವಾತಾವರಣ ಇರ್ತದೆ ಹಿಂಗಾರು ಹಂಗಾಮಿನಲ್ಲಿ. ಹಂಗಾಗಿ ನಾವು ಈ ಮೊದಲ ಹಂಗಾಮಿ ರೋಗವನ್ನು ನಾವು ಜಾಸ್ತಿ ಕಾಣ್ತೇವೆ. ಬಟ್ ಈ ವರ್ಷದ ಹಂಗಾಮಿನಲ್ಲಿ ನಾವು ಕೊನೆ ಹಂಗಾಮಿ ರೋಗವನ್ನು ಜಾಸ್ತಿ ಕಾಣಿಸ್ತೇವೆ. ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಈ ಹಾಸನ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಬರ್ತದೆ, ಮತ್ತೆ ಮೋಡ ಕವಿದ ವಾತಾವರಣ ಕಾರಣ ಇದೆ. ಅದು ಈ ಹಂಗಾಮಿ ರೋಗ ಕೊನೆ ಹಂಗಾಮಿ ರೋಗಕ್ಕೆ ಬಹಳ ಬಹಳ ಬೇಕಾಗುವಂತಹ ಲಕ್ಷಣಗಳನ್ನ ನೋಡಿದೆ. ಅದರಿಂದ ನಾವು ಈ ಹಿಂಗಾರು ಹಂಗಾಮಿನಲ್ಲಿ ಸಹ ನಾವು ಕೊನೆ ಹಂಗಾಮಿ ರೋಗವನ್ನು ನೋಡ್ತೇವೆ. ಅದೇ ರೀತಿ ಕೀಟ ಬಾಧೆಗಳಲ್ಲಿ ಮುಖ್ಯವಾಗಿ ಹಿಂಗಾರು ಹಂಗಾಮಿನಲ್ಲಿ ಅಂದ್ರೆ ನಾವು ನವೆಂಬರ್ನಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ಬಿತ್ತನೆ ಮಾಡಿ ನಾವು ಜನವರಿವರೆಗೂ ನಾವು ನೋಡಿದ್ರೆ ನಾವು ಜಾಸ್ತಿ ಅಂದ್ರೆ ಸಸ್ಯ ಏನು ಮತ್ತೆ ಬಿಳಿ ನೊಣ ಮತ್ತೆ ನಾವು ನುಶಿ ಬಾಧೆಯನ್ನು ಸಹ ನಾವು ಈ ಹಿಂಗಾರು ಹಂಗಾಮಿನಲ್ಲಿ ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಯಾವೆಲ್ಲ ರೋಗ ಮತ್ತೆ ಕೀಟಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೋ ಆ ಎಲ್ಲಾ ರೋಗ ಮತ್ತೆ ಕೀಟಗಳು ಹಿಂಗಾರು ಹಂಗಾಮಿನಲ್ಲೂ ಕೂಡ ಕಾಣಿಸಿಕೊಳ್ತವೆ ಅನ್ನುವಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಆಲೂಗಡ್ಡೆಯ ದೊಡ್ಡ ಶತ್ರು ಅಂತ ಹೇಳಿದ್ರೆ ಕೊನೆಯ ಅಂಗಮಾರಿ ರೋಗ ಅಂತ ಹೇಳಿ ನಾವೇನ್ ಕರಿತೀವೋ ಅದು. ಕೊನೆಯ ಅಂಗಮಾರಿ ರೋಗ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಬಂದಾಗ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದನ್ನ ನಾವು ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ? ಕೊನೆ ಹಂಗಾಮಿ ರೋಗದ ಮುಖ್ಯವಾಗಿ ನಾವು ವಾತಾವರಣದ ಸ್ಥಿತಿ ಮೇಲೆ ನಾವು ಅವಲಂಬಿತ ಆಗಿರ್ತದೆ. ಮುಖ್ಯವಾಗಿ ತುಂತುರು ಮಳೆ ಮತ್ತೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರಬೇಕು. ಆಗ ಟೈಮಲ್ಲಿ ಅಂದ್ರೆ ತಂಪಾದ ವಾತಾವರಣ ಇದ್ದಾಗ ಈ ರೋಗನ ನಾವು ಕೊನೆ ಹಂಗಾಮಿ ರೋಗನ ಜಾಸ್ತಿ ಕಾಣಬಹುದಾಗಿದೆ. ಇದು ಮುಖ್ಯವಾಗಿ ಲಕ್ಷಣಗಳು ಏನಂದ್ರೆ ಎಲೆ ತುದಿ ಭಾಗದಿಂದ ನೀರಿನಲ್ಲಿ ತೊಯ್ದಂತಹ ನಾವು ಚುಕ್ಕೆಗಳನ್ನು ಕಾಣಬಹುದು. ಅದು ರೋಗ ಉಲ್ಬಣ ಆದಂಗೆ ನಾವು ಎಲೆ ತುದಿಯಿಂದ ನಾವು ಮಧ್ಯದ ಭಾಗವರೆಗೂ ಎಲೆಗಳು ತೇವ ಆದಂಗಾಗುತ್ತೆ ಮತ್ತೆ ಎಲೆ ಕೆಳಗಡೆ ನಾವು ಬಿಳಿ ಬಣ್ಣದ ಬೂಸ್ಟ್ ಅನ್ನೋದು ನಾವು ಶಿಲೀಂಧ್ರವನ್ನು ಕಾಣಬಹುದಾಗಿದೆ. ಅದೇ ರೀತಿ ರೋಗದ ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಮತ್ತೆ ಮಳೆ ಜಾಸ್ತಿ ಆದಂಗೆ ನಾವು ರೋಗದ ಬಾಧೆಯನ್ನು ಜಾಸ್ತಿ ಆಗ್ತಾ ಎಲೆ ಪೂರ್ತಿ ಒಣಗ್ತದೆ. ಮತ್ತೆ ಮುಖ್ಯವಾಗಿ ನಾವು ಈ ಆಲೂಗೆಡ್ಡೆ ಬೆಳೆಗೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮಾಡಲಿಕ್ಕೆ ಎಲೆಗಳು ಬಹಳ ಮುಖ್ಯ. ಆದ್ರಿಂದ ಏನಾಗುತ್ತೆ, ನಾವು ಎಲೆಗಳು ಯಾವ ತರ ಒಣಗ್ತದೆ ಅದೇ ರೀತಿ ನಾವು ಎಲೆ ಒಣಗದ್ರಿಂದ ಒಂದು ಅಥವಾ ಎರಡು ವಾರ ತುಂತುರು ಮಳೆ ಮತ್ತೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಒಂದು ಅಥವಾ ಎರಡು ವಾರದಲ್ಲಿ ಪೂರ್ತಿ ಎಲೆಗಳು ಒಣಗುವುದನ್ನು ನಾವು ಈ ರೋಗದಿಂದ ಕಾಣಬಹುದಾಗಿದೆ. ಈ ರೋಗನ ಮುಖ್ಯವಾಗಿ ನಾವು ಯಾವ ತರ ಹತೋಟಿ ಮಾಡಬಹುದು ಅಂದ್ರೆ, ರೋಗ ಬರದ ಮುಂಚಿತವಾಗಿ ಅಥವಾ ಪ್ರೊಫಿಲಾಕ್ಟಿಕ್ ಮೆಜರ್ ಆಗಿ ನಾವು ಮ್ಯಾಂಕಜಬ್ 75 WP ಅಂತ ಹೇಳ್ತೀವಿ, ಅದನ್ನ ನಾವು 1 liter 2.5-3 gram ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಇದನ್ನ ನಾವು ರೋಗ ಬರೋ ಮೊದಲೇ ನಾವು ಸಿಂಪಡಣೆ ಮಾಡಿದ್ರೆ ರೋಗ ಬಾಧೆನ ನಾವು ಕಡಿಮೆ ಮಾಡಬಹುದು. ಅಥವಾ ರೋಗ ಬಂದ್ಮೇಲೆ ನಾವು ಏನಾಗುತ್ತೆ, ಅಂತೇರ್ವಾಪಿಕ್ ಶಿಲೀಂಧ್ರನಾಶಕಗಳು ಮುಖ್ಯವಾಗಿ ಏನಂದ್ರೆ ನಾವು ಸೈಮಾಗ್ಜಿನರ್ ಪ್ಲಸ್ ಮ್ಯಾಂಕಜಬ್ ಅಂತ ಹೇಳ್ತೀವಿ, ಕರ್ಜೆಟ್, ಅದನ್ನ ನಾವು 1 liter 3 gram ಹಾಕಿ ಸಿಂಪಡಣೆ ಮಾಡಬೇಕು. ಜೊತೆಗೆ ಈ ಸಿಂಪಡಣೆ ನಾವು ಶಿಲೀಂಧ್ರನಾಶಕ ಬಿಟ್ಟು ಬೇರೆ ಶಿಲೀಂಧ್ರನಾಶಕವನ್ನು ಅಂದ್ರೆ ಅದರಲ್ಲಿ ಏನಂದ್ರೆ ಮುಖ್ಯವಾಗಿ ಫೆನಾಮಿಡನ್ ಪ್ಲಸ್ ಮ್ಯಾಂಕಜಬ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು 1 liter 2 gram 1 liter ಹಾಕ್ಬೇಕು. ಮತ್ತೆ ಅದಲ್ದೇ ಇನ್ನೊಂದು ನಾವು ಡೈಮೆಥಮರ್ಫ್ ಅಂತ ಹೇಳ್ತೀವಿ, ಅದನ್ನು ಸಹ 1 liter 1 gram ಅಂತ ನಾವು ಸಿಂಪಡಣೆ ಮಾಡಬೇಕು. ಒಂದೇ ಶಿಲೀಂಧ್ರನಾಶಕಗಳನ್ನ ಸತತವಾಗಿ ಸಿಂಪಡಣೆ ಮಾಡಿದ್ರೆ 15 ದಿನಗಳ ಅಂತದಲ್ಲಿ ನಾವು ಶಿಲೀಂಧ್ರನಾಶಕಗಳನ್ನ ಬದಲಾವಣೆ ಮಾಡ್ಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ಈ ಕೊನೆಯ ಹಂಗಾಮಿ ರೋಗವನ್ನು ನಾವು ಪರಿಣಾಮಕಾರವಾಗಿ ನಾವು ನಿವಾರಣೆ ಮಾಡಬಹುದು ಅಂತ ಹೇಳ್ಬೋದು. ಕೊನೆಯ ಅಂಗಮಾರಿಯ ರೋಗದ ತರನೇ ಮೊದಲ ಅಂಗಮಾರಿ ರೋಗವು ಕೂಡ ಆಲೂಗಡ್ಡೆಯನ್ನ ಬಾಧಿಸುತ್ತೆ. ಈ ಮೊದಲ ಅಂಗಮಾರಿ ರೋಗ ಯಾವ ಸಂದರ್ಭದಲ್ಲಿ ಬರುತ್ತೆ, ಏನೆಲ್ಲ ಲಕ್ಷಣಗಳನ್ನ ಉಂಟು ಮಾಡುತ್ತೆ, ಇದರ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ? ಈ ಮೊದಲ ಅಂಗಮಾರಿ ರೋಗ ಅಂದ್ರೆ ನಾವು ಕೊನೆಯ ಅಂಗಮಾರಿ ರೋಗಿಂತ ಸ್ವಲ್ಪ ಕಡಿಮೆ ಬರ್ತದೆ. ಅದು ಮುಖ್ಯವಾಗಿ ನಾವು ಹಿಂಗಾರ ಅಂಗಮಾರಿಯಲ್ಲಿ ನೋಡಬಹುದು. ಏನಂದ್ರೆ ಶುಷ್ಕ ವಾತಾವರಣ ಅಂದ್ರೆ ಸ್ವಲ್ಪ ಬಿಸಿಲು ಇರೋದು, ಮತ್ತೆ ರಾತ್ರಿ ಹೊತ್ತು ಮಂಜು ಕವಿದ ವಾತಾವರಣ ಇದ್ದಾಗ ನಾವು ಈ ಮೊದಲ ಅಂಗಮಾರಿ ರೋಗದ ಲಕ್ಷಣವನ್ನು ಕಾಣಬಹುದಾಗಿದೆ. ಇದು ಏನಂದ್ರೆ ಎಲೆಗಳ ಮಧ್ಯಭಾಗದಲ್ಲಿ ಸಣ್ಣ ಸಣ್ಣ ಕಂದು ಮಣ್ಣದ ಚುಕ್ಕೆಗಳನ್ನು ನಾವು ಕಾಣಿಸಬಹುದಾಗಿದೆ. ಮತ್ತೆ ಅದು ರೋಗ ಉಲ್ಬಣ ಆದಂಗೆ ನಾವು ಆ ಚುಕ್ಕೆಗಳು ದೊಡ್ಡದಾಗುತ್ತಾ ಏನಂದ್ರೆ ನಾವು ಟಾರ್ಗೆಟ್ ಸ್ಪಾಟ್ ಅಂತ ಹೇಳ್ತೀವಿ, ಅಂದ ರಿಂಗ್ ಸ್ಪಾಟ್ ಅಂತ ಹೇಳಿ ಆ ಥರ ನಾವು ಚುಕ್ಕೆಗಳನ್ನ ಕಾಣಬಹುದಾಗಿದೆ. ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಂಗೆ ಈ ಚುಕ್ಕೆಗಳ ಗಾತ್ರ ದೊಡ್ಡದಾಗುತ್ತೆ, ಎಲೆ ಪೂರ್ತಿ ಆವರಿಸುತ್ತೆ, ಆವರಿಸಿ ಏನಾಗುತ್ತೆ ನಾವು ಎಲೆಗಳನ್ನ ಒಣಗನ್ನ ಕಾಣಬಹುದಾಗಿದೆ. ಈ ರೋಗವನ್ನು ನಾವು ಬಹಳ ಸುಲಭವಾಗಿ ನಿಯಂತ್ರಣ ಮಾಡಬಹುದು, ಯಾಕೆಂದ್ರೆ ಹೊಲದಲ್ಲಿ ಏನಂದ್ರೆ ನಾವು ಸ್ವಚ್ಛತೆಯನ್ನು ನಾವು ಕಾಪಾಡಬಹುದು. ಮತ್ತೆ ಇನ್ನೊಂದೇನಂದ್ರೆ ನಾವು ಅಂತ್ಯರಾಪಿ ಅಥವಾ ಅಂತ್ಯರಾಪಿ ಶಿಲೀಂಧ್ರನಾಶಕಗಳ ಬದಲು ನಾವು ಸ್ಪರ್ಶ ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ, ಅಂದ್ರೆ ಮ್ಯಾಂಗಜಬ್ ಅಂತ ಹೇಳ್ತೀವಿ, ಅದನ್ನ ನಾವು 1 ಲೀಟರ್ಗೆ 2.5-3 ಗ್ರಾಮು, ಅಥವಾ ನಾವು ಕ್ಲೋರೋಥಲಿನಿಲ್ ಅಂತ ಹೇಳ್ತೀವಿ ಕವಚ, ಅದನ್ನು ಸಹ ನಾವು 1 ಲೀಟರ್ಗೆ 2.5-3 ಗ್ರಾಮ್ ಹಾಕಿ, ಅಥವಾ ಜೈನಬ್ 75 WP ಅದನ್ನು ಸಹ ನಾವು 1 ಲೀಟರ್ಗೆ 3 ಗ್ರಾಮ್ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಮೊದಲ ಅಂಗಮಾರಿಯನ್ನು ಅತಿ ಹೆಚ್ಚಿನ ಪರಿಣಾಮಕಾರಿಯಾಗಿ ನಾವು ನಿವಾರಣೆ ಮಾಡಬಹುದು. ಈ ಕೊನೆಯ ಅಂಗಮಾರಿ ರೋಗ ಮತ್ತೆ ಮೊದಲ ಅಂಗಮಾರಿ ರೋಗಕ್ಕೆ ಏನ್ ವ್ಯತ್ಯಾಸ, ಯಾಕೆ ಇದು ಕೊನೆಯ ಅಂಗಮಾರಿ ರೋಗ ಮತ್ತೆ ಮೊದಲ ಅಂಗಮಾರಿ ರೋಗ ಅಂತ ಹೇಳಿ ಕರೀತಾರೆ? ಈ ನಾವು ಕೊನೆಯ ಅಂಗಮಾರಿ ರೋಗದಲ್ಲಿ ಮುಖ್ಯವಾಗಿ ಏನಂದ್ರೆ ಎಲೆಗಳ ತುದಿ ಭಾಗದಿಂದ ಅಥವಾ ತುದಿ ಭಾಗದಿಂದ ನಾವು ಎಲೆಗಳ ಒಣಗೋದನ್ನು ನೋಡಬಹುದು. ಆದ್ರೆ ನಾವು ಮೊದಲ ಅಂಗಮಾರಿ ರೋಗದಲ್ಲಿ ಏನಂದ್ರೆ ನಾವು ಎಲೆ ಮಧ್ಯಭಾಗದಲ್ಲಿ ನಾವು ಚುಕ್ಕುಗಳನ್ನ ಕಾಣಬಹುದಾಗಿದೆ. ಶಿಲೀಂಧ್ರ ರೋಗದ ರೀತಿಯಲ್ಲಿಯೇ ಒಂದಷ್ಟು ನಂಜಾಣು ರೋಗಗಳು ಕೂಡ ಬಾಧಿಸುತ್ತೆ. ಯಾವೆಲ್ಲ ನಂಜಾಣು ರೋಗಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ? ಈಗ ಮುಖ್ಯವಾಗಿ ಆಲೂಗೆ ಬೆಳೆಗಳಲ್ಲಿ ನಾವು 3-4 ನಂಜಾಣು ರೋಗಗಳನ್ನು ನಾವು ಕಾಣಬಹುದಾಗಿದೆ. ಈ ನಂಜಾಣು ರೋಗಗಳಂದ್ರೆ ನಾವು ಇಂಗ್ಲಿಷ್ ನಾವು ವೈರಸ್ ಇಂದ ಬರುವಂತ ರೋಗಗಳು. ಇವು ಮುಖ್ಯವಾಗಿ ರೋಗ ತರದಲ್ಲದೇ ಇನ್ನೊಂದೇನಂದ್ರೆ ಈ ರೋಗಗಳನ್ನ ಹರಡಲಿಕ್ಕೆ ನಾವು ಕೆಲವು ಕೀಟಗಳು ಅನುಕೂಲ ಮಾಡ್ಕೊಡ್ತವೆ. ಅದರಲ್ಲಿ ಮುಖ್ಯವಾಗಿ ಸಸ್ಯನು ಮತ್ತೆ ಬಿಳಿನೊಣ ಮತ್ತೆ ನುಷಿ ಇವು ರೋಗವನ್ನು ಆಡುತ್ತದೆ. ನಂಜಾಣು ರೋಗಗಳೇ ಮುಖ್ಯವಾಗಿ ಒಂದೇನಂದ್ರೆ ಒಂದು ಸಾಮಾನ್ಯ ಮೊಜಾಯಿಕ್ ಅಂತ ಹೇಳ್ತಾರೆ, ಕಾಮನ್ ಮೊಜಾಯಿಕ್ ಡಿಸೀಸ್ ಅಂತೇಳಿ. ಇದರಲ್ಲಿ ನಾವು ಏನಂದ್ರೆ ನಾವು ಎಲೆಗಳ ಮೇಲ್ಭಾಗದಲ್ಲಿ ತಿಳಿ ಮತ್ತು ಗಾಢ ಹಸಿರು ಬಣ್ಣದ ಎಲೆ ಬಣ್ಣವನ್ನು ನಾವು ಕಾಣಬಹುದಾಗಿದೆ. ಇದು ಏನಂದ್ರೆ ಪತ್ರ ಅರಿತನ್ನ ನಾವು ಇದನ್ನ ನಾಶ ಮಾಡ್ತದೆ. ಅದರಿಂದ ಏನಾಗುತ್ತೆ ಮುಖ್ಯವಾಗಿ ಇದು ಬೆಳೆ ಇಳುವರಿಯಲ್ಲಿ ಬಹಳ ನಾವು ಕುಂಠಿತವಾದನ್ನು ನಾವು ನೋಡಬಹುದಾಗಿದೆ. ಮತ್ತೆ ಈ ಚುಕ್ಕೆಗಳು ಕ್ರಮೇಣವಾಗಿ ಒಣಗಿ ಏನಾಗುತ್ತೆ ಎಲೆಗಳು ಉದುರುತ್ತವೆ. ಈಗಾಗಲೇ ಹೇಳಿದ ನಾವು ಏನಂದ್ರೆ ಕಾಮನ್ ಮೊಜಾಕ್ ಅಂತ ಹೇಳ್ತೀವಿ, ಅದನ್ನ ನಾವು ಏನಂದ್ರೆ ನಾವು ಎಲೆಗಳ ಮೇಲ್ಭಾಗದಲ್ಲಿ ತಿಳಿ ಮತ್ತು ಗಾಢ ಹಸಿರು ಬಣ್ಣದ ಚುಕ್ಕೆಗಳನ್ನು ನಾವು ಕಾಣಬಹುದಾಗಿದೆ. ಈ ರೋಗ ಉಲ್ಬಣ ಆದಂಗೆ ಏನಂದ್ರೆ ಬೆಲೆಗಳಲ್ಲಿನ ಪತ್ರ ಅರಿತನ ಇದು ನಾಶ ಮಾಡುತ್ತೆ. ಅದರಿಂದ ನಾವು ಇಳುವರಿಯಲ್ಲಿ ಕಡಿಮೆ ಆಗೋದನ್ನು ನೋಡಬಹುದಾಗಿದೆ. ಕಾಮನ್ ಮೊಜಾಕ್ ಅಥವಾ ಸಾಮಾನ್ಯ ಮೊಜಾಕ್ ನಾವು ಹತೋಟಿ ಮಾಡಬೇಕಂದ್ರೆ ಮುಖ್ಯವಾಗಿ ನಾವು ಏನಂದ್ರೆ ನಾವು ಈ ರೋಗವನ್ನು ಹರಡುವಂತಹ ಕೀಟಗಳನ್ನು ನಾವು ಅಂದ್ರೆ ರಸ ಇರೋ ಕೀಟಗಳನ್ನು ನಾವು ಹತೋಟಿ ಮಾಡಬೇಕು. ಮೊದಲನೇದಾಗಿ ನಾವು ಪ್ರಾಮಾಣೀಕೃತ ರೋಗರಹಿತ ಬಿತ್ತನೆಗಳನ್ನು ನಾವು ಉಪಯೋಗ ಮಾಡಬೇಕು. ಮತ್ತೇನಂದ್ರೆ ಇನ್ನೊಂದೇನಂದ್ರೆ ನಾವು ಆಲೂಗೆಡ್ಡೆ ಬೆಳೆದಾಗ ಏನಾಗುತ್ತೆ ಆಲೂಗೆಡ್ಡೆ ನಾಟಿ ಮಾಡುವ 15 ದಿನ ಮೊದಲು ನಾವು ಸುತ್ತ ನಾವು 3 ಸಾಲು ಈ ಬಿಳಿ ಜೋಳ ಅಥವಾ ಜೋಳ ಅಥವಾ ನಾವು ಇನ್ನೊಂದೇನಂದ್ರೆ ಸಜ್ಜೆ ಅದನ್ನು ನಾವು 3 ಸಾಲು ಹಾಕಿ ನಾವು ಆಲೂಗೆಡ್ಡೆ ಬೆಳೆಯ ನಾಟಿ ಮಾಡೋ ಒಂದು 15 ದಿನ ಮೊದಲೇ ನಾವು ಬಿತ್ತನೆ ಮಾಡಬೇಕು. ಇದರಿಂದ ಏನಾಗುತ್ತೆ ನಾವು ಮುಖ್ಯವಾಗಿ ಆಲೂಗೆಡ್ಡೆ ಬೆಳೆ ಬಂದಾಗ ಬೆಳೆಗೆ ಬರುವಂತಹ ರಸ ಇರೋ ಕೀಟಗಳನ್ನು ನಾವು ಬರೋದನ್ನ ಹತೋಟಿ ಮಾಡಬಹುದು. ತಡೆ ಬೆಳೆ ಅಂತೇಳಿ ನಾವು ಇದನ್ನ ಕರಿತೇವೆ. ಅದಲ್ಲದೆ ನಾವು ಒಂದ್ಸರಿ ನಾವು ಬೆಳೆ ಬೆಳೆದ್ಮೇಲೆ ರಸ ಇರೋ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಮುಖ್ಯವಾಗಿ ಅಂತರಾಪಿ ಕೀಟನಾಶಕಗಳನ್ನ ನಾವು ಬಳಕೆ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಏನಂತಾರೆ ನಾವು ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ, ಅದನ್ನು ನಾವು 1 ಲೀಟರ್ಗೆ 1/2 ml ಹಾಕಿ ನಾವು ಸಿಂಪರಣೆ ಮಾಡಬೇಕು. ನಂತರ ಅದಲ್ಲದೆ ಇನ್ನೊಂದು ಡೈಮೆಥೈಟ್ ಅಂತೇಳಿ ಅದನ್ನು ಸಹ ನಾವು 1 ಲೀಟರ್ಗೆ 1.7 ml ಅಥವಾ 2 ml 1 ಲೀಟರ್ ಹಾಕಿ ಸಿಂಪರಣೆ ಮಾಡಿದ್ರೆ ನಾವು 15 ದಿನಗಳು ಅಂತ ಹೇಳೋದ್ರಲ್ಲಿ ಈ ಸಿಂಪರಣೆ ನಾವು ಮತ್ತೆ ಪುನರಾವರ್ತಿಸಬೇಕು. ಜೊತೆಗೆ ನಾವು 1 ಲೀಟರ್ ನೀರಿಗೆ 2 ml ನಾವು ಬೇವಿನ ಎಣ್ಣೆನ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಸಾಮಾನ್ಯ ಮೊಜಾಯಿಕ್ ರೋಗವನ್ನು ಸಹ ನಾವು ಹತೋಟಿ ಮಾಡಬಹುದು. ಇದೇ ರೀತಿ ನಂಜಾಣು ರೋಗ ಹರಡತಕ್ಕಂತಹ ಮತ್ತೊಂದು ರೋಗ ಅಂತ ಹೇಳಿದ್ರೆ ಎಲೆ ಸುಳಿ ರೋಗ. ಈ ಎಲೆ ಸುಳಿ ರೋಗ ಅನ್ನುವಂಥದ್ದು ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಇದು ಬಂದಾಗ? ಈ ಎಲೆ ಸುರುಳಿ ರೋಗ ಏನಿದೆಯಲ್ಲ ಅದು ನಾವು ಇಂಗ್ಲಿಷ್ನಲ್ಲಿ ಪೊಟಾಟೋ ಲೀಫ್ ರೋಲ್ ವೈರಸ್ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾಗಿ ನಾವು ಆಲೂಗೆ ಬೆಳೆಯನ್ನ ಬಾಧಿಸುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಈ ರೋಗ ನಾವು ಬಿಳಿ ನೊಣದಿಂದ ಹರಡೋದನ್ನ ನಾವು ಕಾಣಬಹುದಾಗಿದೆ. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಎಲೆಗಳು ಮೇಲ್ಮುಖವಾಗಿ ಮುದುಡ್ತವೆ, ಮೇಲ್ಮುಖವಾಗಿ ಮುದುಡಿ ಮತ್ತೆ ಎಲೆಗಳು ದಪ್ಪ ಆಗ್ತವೆ. ಅದರಿಂದ ನಾವು ಏನಾದ್ರು ಎಲೆಗಳು ಬಹಳ ಗಡಸಾಗ್ತವೆ. ಮತ್ತೆ ಅದು ಇನ್ನೊಂದು ಈ ರೋಗದಿಂದ ಈ ತರ ಬರೋದ್ರಿಂದ ಏನಾಗುತ್ತೆ, ಎಲೆಗಳ ಅಥವಾ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ನಾವು ಗಿಡಗಳನ್ನ ಕುಬ್ಜವಾಗಿ ನೋಡಬಹುದು. ಹೆಚ್ಚಾಗಿ ನಾವು ಗಡ್ಡೆಯ ಇಳುವರಿ ಕಡಿಮೆ ಆಗುತ್ತೆ ಈ ವೈರಸ್ ಅಥವಾ ನಂಜನ ರೋಗಗಳಿಂದ. ಇದನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಅಂದ್ರೆ ಮುಖ್ಯವಾಗಿ ಆಗಲೇ ಹೇಳಿದಂಗೆ ಯಾವುದೇ ವೈರಸ್ ರೋಗ ನಾವು ಹತೋಟಿ ಮಾಡಬೇಕಂದ್ರೆ ಮೊದಲು ನಾವು ರೋಗರಹಿತ ಬಿತ್ತನೆ ಬೀಜ ಪ್ರಮಾಣೀಕೃತವಾದ ಬಿತ್ತನೆ ಬೀಜನ ಉಪಯೋಗ ಮಾಡಬೇಕು. ಯಾವ ವೇಳೆಯಲ್ಲಿ ನಾವು ಹಾಕ್ಬೇಕು ಆ ವೇಳೆಯಲ್ಲಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನೊಂದೇನಂದ್ರೆ ನಾವು ತಡೆ ಬೆಳೆಯಾಗಿ ನಾವು ಬಿಳಿ ಜೋಳ ಅಥವಾ ಸಜ್ಜೆಯನ್ನು ಬೆಳೆಯಬಹುದು. ಮತ್ತೆ ನಾವು ಇನ್ನೊಂದೇನಂದ್ರೆ ನಾವು ಹಳದಿ ಅಂಟುಬಲೆ ಅಂತ ಹೇಳ್ತೀವಿ, ಹಳದಿ ಅಥವಾ ನೀಲು ಅಂಟುಬಲೆ ನಾವು ಒಂದು ಎಕರೆಗೆ 10-12 ನಾವು ಅಲ್ಲಲ್ಲಿ ಹಾಕಿ ನಾವು ರಸಾಯನ ಕೀಟಗಳ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಅಂತ್ಯರಾಪಿ ಕೀಟನಾಶಕಗಳಾದ ಇಮಡಾಕ್ಲೋಪಿಡ್ ಅದನ್ನ 1 ಲೀಟರ್ಗೆ 1/2 ml, ಆಮೇಲೆ ಇನ್ನೊಂದು ಡೈಮೊಥಿಯೈಡ್ ಅಂತ ನಾವು ಅದನ್ನ ಕಾಮನ್ ಆಗಿ ರೋಗರ್ ಅಂತ ಹೇಳ್ತೀವಿ ಟ್ರೇಡ್ ನೇಮು, ಅದನ್ನು ಸಹ 1 ಲೀಟರ್ಗೆ 1.7 ml ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಇನ್ನಿತರ ಯಾವುದೇ ನಾವು ಅಂತ್ಯರಾಪಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಈ ಎಲೆ ಸುಳಿ ಮೊಸಾಯಿಕ್ ರೋಗವನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಇದಿಷ್ಟು ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ರೋಗಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇದೇ ರೀತಿ ಕೆಲವು ಕೀಟಗಳು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ. ಸಾಮಾನ್ಯವಾಗಿ ಯಾವೆಲ್ಲ ಕೀಟಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸುವಂತಹ ಸಾಧ್ಯತೆ ಈ ಹಿಂಗಾರು ಹಂಗಾಮಿನಲ್ಲಿ ಇರುತ್ತೆ? ಹಿಂಗಾರು ಹಂಗಾಮಿನಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ವಾತಾವರಣದಲ್ಲಿ ತೇವಾಂಶ ಇದ್ದು ಮೋಡಕವಾದ ವಾತಾವರಣ ಇದ್ದರೆ ನಾವು ಈ ಕೀಟಗಳನ್ನು ನಾವು ಕಡಿಮೆ ನೋಡಬಹುದಾಗಿದೆ. ಆದರೆ ಮತ್ತು ಬೆಳಗಿನ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ ನಾವು ಈ ರಸಯುರೆ ಕೀಟ ಬಾಧೆ ಅದರಲ್ಲೂ ನಾವು ಸಸ್ಯ ಏನು ಬಿಳಿನೊಣ ಅಥವಾ ನುಸಿ ಬಾಧೆ ಅಥವಾ ತ್ರಿಪ್ಸನ್ನು ನಾವು ಜಾಸ್ತಿ ಕಾಣಬಹುದು. ಮೊದಲನೇದಾಗಿ ಏನಂದ್ರೆ ಈ ಸಸ್ಯ ಏನು, ಈ ಸಸ್ಯ ಏನಂದ್ರೆ ನಾವು ಈ ಎಲೆಗಳ ಕೆಳಭಾಗದಲ್ಲಿ ಕೂತ್ಕೊಂಡು ಏನಂತಾರೆ ಇವು ರಸ ಇರ್ತಾ ಇರ್ತವೆ. ಇದರಲ್ಲಿ ನಾವು ಕೆಳಮುಖವಾಗಿ ಎಲೆಗಳು ಸಣ್ಣ ಸಣ್ಣದಾಗಿ ಮುದುಡೋದನ್ನ ನೋಡಬಹುದಾಗಿದೆ. ರಸ ಹೀಡೋದ್ರಿಂದ ನಾವು ಈ ಸಸ್ಯಗಳ ಅಥವಾ ಎಲೆಗಳ ಬೆಳವಣಿಗೆ ಬಹಳ ಕುಂಠಿತ ಆಗುತ್ತೆ. ಕ್ರಮೇಣವಾಗಿ ನಾವು ಗಡ್ಡೆಗಳ ಇಳಿಯುವರಲ್ಲಿ ಸಹ ನಾವು ಕುಂಠಿತ ನೋಡಬಹುದು. ಮತ್ತೆ ಇನ್ನೊಂದೇನಂದ್ರೆ ಈ ಸಸ್ಯ ಏನಂದ್ರೆ ಒಂದು ರಸ ಇರೋದು, ಇನ್ನೊಂದು ಕೆಲಸ ಏನ್ ಮಾಡ್ತಾವ ಅಂದ್ರೆ ಇವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವೈರಸ್ ರೋಗನ ಅಡಕೊಂಡು ಹೋಗುತ್ತೆ. ಅದೇ ಮೊಸಾಯಿಕ್ ರೋಗ ಆಗ್ಬಹುದು, ಎಲೆ ಸುಳಿ ರೋಗ ಆಗ್ಬಹುದು, ಈ ತರದ ರೋಗಗಳನ್ನ ಹರಡ್ತಾ ಹೋಗುತ್ತೆ ಅದರಿಂದ ನಾವು ಇದು ಎರಡನೇ ತರದ ನಾವು ಬಾಧೆಯನ್ನು ನಾವು ಈ ಆಲೂಗಡ್ಡೆ ಗಿಡಗಳಲ್ಲಿ ನೋಡಬಹುದಾಗಿದೆ. ಏನಂದ್ರೆ ನಾವು ಆಗ್ಲೇ ಹೇಳಿದಂಗೆ ಈ ಸಸ್ಯನ ಹತೋಟಿ ಮಾಡಬೇಕಂದ್ರೆ ಮುಖ್ಯವಾಗಿ ಏನಂದ್ರೆ ನಾವು ರೋಗರಹಿತ ಪ್ರಮಾಣೀಕೃತ ಬೀಜದ ಗಡ್ಡೆಯನ್ನು ಉಪಯೋಗ ಮಾಡಬೇಕು. ನಂತರ ಏನಂದ್ರೆ ನಾವು ತಡೆ ಬೆಳೆ ಆಗಿ ನಾವು ಸಜ್ಜೆ ಅಥವಾ ಬಿಳಿ ಜೋಳ ಅಥವಾ ಜೋಳನ ಬೆಳೆಯಬಹುದಾಗಿದೆ. ಮತ್ತೆ ಇನ್ನೊಂದು ನಾವು ಹಳದಿ ಅಂಟುಬಲೆ, ಅದನ್ನ ನಾವು ನೈಸರ್ಗಿಕವಾಗಿ ನಾವು ಹತೋಟಿ ಮಾಡಬೇಕಂದ್ರೆ ಹಳದಿ ಮತ್ತೆ ನೀಲಿ ಅಂಟುಬಲೆಯನ್ನು ನಾವು ಉಪಯೋಗ ಮಾಡಬೇಕು. ಅದಲ್ಲದೆ ನಾವು ಆಗ್ಲೇ ಹೇಳಿದಂಗೆ ಅಂತರಾಪಿ ಕೀಟನಾಶಕಗಳಾದ ಇಮಡಾಕ್ಲೋಪಿಡ್ ಅದು 1 ಲೀಟರ್ಗೆ 1/2 ml, ಮತ್ತೆ ಡೈಮೆಥಿಯೇಟ್ ಅಂತ ಹೇಳ್ತೀವಿ ಅದನ್ನ ನಾವು 1 ಲೀಟರ್ಗೆ 1.7 ml ಇಂದ 2 ml ಹಾಕಿ, ಮತ್ತೆ ಜೊತೆಗೆ ನಾವು ಬೇವಿನ ಎಣ್ಣೆಯನ್ನು ಸಹ ಸಿಂಪಡಣೆ ಮಾಡೋದ್ರಿಂದ ನಾವು ಈ ಸಸ್ಯ ಬಾಧೆಯನ್ನು ಸಹ ನಾವು ಹತೋಟಿ ಮಾಡಬಹುದಾಗಿದೆ. ಇದೇ ರೀತಿ ನುಸಿಯೂ ಕೂಡ ಸಾಕಷ್ಟು ಹಿಂಗಾರು ಹಂಗಾಮಿನಲ್ಲಿ ಬಾಧಿಸುತ್ತೆ. ಏನೆಲ್ಲ ಲಕ್ಷಣಗಳನ್ನು ಇದು ಉಂಟು ಮಾಡುತ್ತೆ, ಇದನ್ನ ನಿರ್ವಹಣೆಯನ್ನ ಮಾಡುವಂತದ್ದು ಹೇಗೆ? ಈ ನುಸಿ ಮುಖ್ಯವಾಗಿ ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಈ ನುಸಿ ಬಾಧೆಯನ್ನು ನಾವು ಜಾಸ್ತಿ ಕಾಣಬಹುದು. ಹೆಚ್ಚಾಗಿ ನಾವು ಕೆಂಪು ನುಸಿ ಅಂತ ಹೇಳ್ತೀವಿ ನಾವು ಈ ಆಲೂಗಡ್ಡೆ ಬೆಳೆಯಲ್ಲಿ. ಇವು ಏನಂದ್ರೆ ನಾವು ಎಲೆಗಳ ತಳಭಾಗದಲ್ಲಿ ಇಟ್ಕೊಂಡು ಇವು ರಸ ಇರ್ತಾ ಇರ್ತವೆ. ಹಂಗ ನಾವು ಕೆಳಮುಖವಾಗಿ ಮುದುಡೋದನ್ನು ನಾವು ಎಲೆ ಮುದುಡೋದನ್ನು ನಾವು ಈಗ ಕಾಣಬಹುದಾಗಿದೆ. ಮತ್ತೆ ಎಲೆಗಳ ಮೇಲೆ ಸಣ್ಣ ಸಣ್ಣ ಸಣ್ಣ ಎಲ್ಲೆಲ್ಲಿ ಅವು ನುಸಿಗಳು ರಸ ಇರ್ತವೆ ಅಲ್ಲಿ ನಾವು ಎಲೆಗಳ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಚುಕ್ಕಿಗಳನ್ನು ನಾವು ಕಾಣಬಹುದಾಗಿದೆ. ಇವು ಹೆಚ್ಚಾಗಿ ಏನಂದ್ರೆ ರಸ ಇರೋದ್ರಿಂದ ನಾವು ಹಿಂಗಾರಿನಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಅಥವಾ ಉಷ್ಣಾಂಶ ಜಾಸ್ತಿ ಇದ್ದಾಗ ಈ ನುಸಿ ಬಾಧೆ ಹೆಚ್ಚಾಗಿ ನಾವು ರೈತರನ್ನ ಕಾಣುತ್ತೆ. ಅದನ್ನ ನಾವು ಇನ್ನೊಂದು ಸಿಂಪ್ಟಮ್ಸ್ ಏನಂದ್ರೆ ಕ್ರಮೇಣ ರಸ ಇರಿ ಏನಾಗುತ್ತೆ, ಎಲೆಗಳ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಅದಕ್ಕೆ ನಾವು ಇದನ್ನ ಕರಿಕಡ್ಡಿ ಅಂತ ಹೇಳ್ತೀವಿ, ಇನ್ನೊಂದು ಕೀಟದ ಹೆಸರನ್ನ ಕರಿಕಡ್ಡಿ ರೋಗ ಅಂತ ಹೇಳ್ತೀವಿ. ಇದನ್ನ ನಾವು ಈ ನುಸಿಯನ್ನ ಹತೋಟಿ ಮಾಡ್ಲಿಕ್ಕೆ ನಾವು ನುಸಿ ನಾಶಕ ಅಂತ ಹೇಳ್ತೀವಿ, ಅದನ್ನ ನಾವು ಡೈಕೋಫಾಲ್ ಅಂತ ಹೇಳ್ತೀವಿ. ಅದನ್ನ 1 ಲೀಟರ್ಗೆ 2 ml ಅದು ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಅಥವಾ ಇನ್ನೊಂದು ಏನಂದ್ರೆ ನಾವು ಪೆನಾಕಾಸ್ ಕ್ವೀನ್ ಅಂತ ಹೇಳ್ತೀವಿ ಅಥವಾ ನಾವು ಅಮೆಮೆಕ್ಟಿನ್ ಬೆಂಜೋಯೇಟ್ ಅಂತ, ಅದನ್ನು ಸಹ ನಾವು 1 ಲೀಟರ್ಗೆ 0.3 ml 1 ಲೀಟರ್ಗೆ 0.3 ml ಹಾಕಿ ಸಿಂಪಡಣೆ ಮಾಡೋದ್ರಿಂದ ನುಸಿ ಬಾಧೆಯನ್ನು ನಾವು ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡಬಹುದಾಗಿದೆ. ಬಿಳಿ ನೊಣವು ಕೂಡ ಹಿಂಗಾರು ಹಂಗಾಮಿನ ಆಲೂಗಡ್ಡೆಯನ್ನ ಹೆಚ್ಚು ಪ್ರಮಾಣದಲ್ಲಿ ಬಾಧಿಸುತ್ತೆ. ಅದರ ಜೊತೆಗೆ ಅದು ಕೂಡ ರೋಗವಾಹಕವಾಗಿ ಕೆಲಸವನ್ನ ಮಾಡುತ್ತೆ. ಏನು ವೈರಸ್ ಇಂದ ಸಾಕಷ್ಟು ರೋಗಗಳು ಬರುತ್ತೋ ಅದನ್ನ ಗಿಡದಿಂದ ಗಿಡಕ್ಕೆ ಮತ್ತೆ ತಾಕಿನಿಂದ ತಾಕಿಗೆ ಹರಡತಕ್ಕಂಥ ಕೆಲಸವನ್ನ ಇದು ಕೂಡ ಮಾಡುತ್ತೆ. ಇದು ಏನೆಲ್ಲ ಸಮಸ್ಯೆಯನ್ನ ಉಂಟು ಮಾಡುತ್ತೆ, ಏನೆಲ್ಲ ಲಕ್ಷಣಗಳನ್ನ ಉಂಟು ಮಾಡುತ್ತೆ, ಬಿಳಿ ನೊಣವನ್ನ ಆಲೂಗಡ್ಡೆ ಬೆಳೆಯಲ್ಲಿ ನಿಯಂತ್ರಣವನ್ನ ಮಾಡುವಂಥದ್ದು ಹೇಗೆ? ಈ ಬಿಳಿ ನೊಣ ನಾವು ಇಂಗ್ಲಿಷ್ ಅನ್ನ ವೈಟ್ ಫ್ಲೈಸ್ ಅಂತ ಹೇಳ್ತೀವಿ. ಇದು ನಾವು ಆಲೂಗಡ್ಡೆ ಬೆಳೆಯ ಜೊತೆಗೆ ಈ ಟೊಮ್ಯಾಟೊ ಅಥವಾ ಬದನೆಕಾಯಿ ಅಥವಾ ಯಾವುದೇ ನಾವು ಸೊಲೆನೇಷಿಯಸ್ ಅಂತ ಹೇಳ್ತೀವಿ ಅಂದರೆ ಬದನೆಕಾಯಿ ಜೊತೆಗೆ ಸೇರಿದಂಥ ಬೆಳೆಗಳು ಯಾವುದೇ ಇದ್ರೂ ಅದರಲ್ಲಿ ನಾವು ಈ ಬಿಳಿ ನೊಣದ ಬಾಧೆಯನ್ನು ಹೆಚ್ಚಾಗಿ ಕಾಣಬಹುದು. ಈ ಬಿಳಿ ನೊಣ ಬಾಧೆ ಅಂದರೆ ಮುಖ್ಯವಾಗಿ ನಾವು ಎಲೆ ಮುದುಡು ರೋಗ, ಇದು ಆಲೂಗಡ್ಡೆ ಬೆಳೆಗಿಂತ ನಾವು ಟೊಮೆಟೊ ಬೆಳೆಯಲ್ಲಿ ಜಾಸ್ತಿ ಕಾಣಬಹುದಾಗಿದೆ. ಎಲೆ ಮುದುಡು ರೋಗ ಅಂತ ಹೇಳ್ತೇವೆ. ಎಲೆಗಳು ಮೇಲ್ಮುಖವಾಗಿ ಮುದುಡುತ್ತವೆ ಮತ್ತು ಎಲೆಗಳ ಗಾತ್ರ ದಪ್ಪ ಆಗುತ್ತೆ ಮತ್ತು ಎಲೆಗಳು ಬಹಳ ಏನಂದ್ರೆ ಈ ನಾವು ಇಂಗ್ಲಿಷ್ ಅಲ್ಲಿ ಏನಂತ ನಾವು ಎಲೆಗಳು ದಪ್ಪ ಆಗಿ ಏನಾಗುತ್ತೆ ಗಾಳಿ ಬಂದ ಮುರಿತವೆ ಆತರ ಏನ ಬ್ರಿಟಲಿಂಗ್ ಅಂತೇಳಿ ಬ್ರಿಟಲ್ ಲೀಫ್ ಅಂತೇಳಿ ಆತರ ಆಗುತ್ತೆ. ಕ್ರಮೇಣ ಏನಾಗುತ್ತೆ ಎಲೆಗಳ ಗಾತ್ರ ಸಹ ನಾವು ಕಡಿಮೆ ಆಗುತ್ತೆ. ಮುಖ್ಯವಾಗಿ ಎಲೆಗಳೇ ನಾವು ಆಹಾರ ತಯಾರಿಕೆ ಸಹಾಯ ಮಾಡ್ತಾರೆ, ಹಂಗಾಗಿ ನಾವು ಗಡ್ಡೆ ಇಳಿಯೋರಲ್ಲಿ ಕುಂಠಿತವನ್ನು ಕಾಣಬಹುದಾಗಿದೆ. ಇನ್ನೊಂದು ಮುಖ್ಯವಾಗಿ ಬಿಳಿ ನೋಡ ಏನಂದ್ರೆ ರಸ ಇರುವ ಕೀಟ ಆಗಿದ್ದು ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗವನ್ನು ಹರಡುತ್ತದೆ. ಆದ್ರಿಂದ ಈ ರಸ ಇರೋದಕ್ಕಿಂತ ರೋಗ ಹರಡುವ ಬಾಧೆ ಏನಿದೆ ಅದು ಜಾಸ್ತಿ ನಾವು ರೈತರಿಗೆ ಕಾಡಿಸುತ್ತೆ. ಬಿಳಿ ನೋಣ ಏನಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ, ಅದ್ರ ಸ್ವಲ್ಪ ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ನಾವು ಕಾಣಬಹುದಾಗಿದೆ. ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ಇದ್ರದ್ದು ಮೊಟ್ಟೆ ಇಡುವಂತ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. ಆದ್ರಿಂದ ನಾವೇನಂದ್ರೆ ಈ ಬಿಳಿ ನೋಣ ನಾವು ಹತೋಟಿ ಮಾಡಬೇಕಂದ್ರೆ ಮೊದಲು ಒಂದು ಏನಂದ್ರೆ ಆಗ್ಲೇ ಹೇಳಿದ್ರೆ ನಾವು ರೋಗ ಮುಕ್ತ ಪ್ರಮಾಣೀಕೃತ ಬೀಜದ ಗಡ್ಡೆಯನ್ನು ಉಪಯೋಗ ಮಾಡಬೇಕು. ಜೊತೆ ತಡೆ ಬೆಳೆಯಾಗಿ ಜೋಳ ಅಥವಾ ಮೆಕ್ಕೆಜೋಳ ಅಥವಾ ಸಜ್ಜೆಯನ್ನೇ ಬೆಳೆಯಬಹುದಾಗಿದೆ. ಅದೇ ರೀತಿ ನಾವು ಅಂತರಾಪಿ ಕೀಟನಾಶಕಗಳಾದ ಆಗಲೇ ಹೇಳಿದ ಇಮಿಡಾಕ್ಲೋಪಿಡ್ ಅದನ್ನ ಒಂದು ಲೀಟರ್ಗೆ ಅರ್ಧ ಎಂ ಎಲ್ ಮಾಡಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಡೈಫಿಂಥಿಯರನ್ ಅಂತ ಹೇಳ್ತೀವಿ, ಡೈಫಿಂಥಿಯರನ್ ಅಂತ ಅದು ಪೆಗಾಸಸ್, ಅದನ್ನ ಒಂದು ಲೀಟರ್ಗೆ ಒಂದು ಗ್ರಾಮ್ನಂತೆ ನಾವು ಉಪಯೋಗ ಮಾಡಬಹುದು. ಜೊತೆಗೆ ಇನ್ನೊಂದು ಅಂತರಾಪಿ ಕೀಟನಾಶಕ ಆದ ನಾವು ಡೈಮೆಥೈಡ್ ಅದನ್ನು ಸಹ ಒಂದು ಲೀಟರ್ಗೆ 1.7 ml ಅಥವಾ 2 ml ಹಾಕಿ ಸಿಂಪಡಣೆ ಮಾಡಬಹುದು. ಜೊತೆಗೆ ನಾವು ನೈಸರ್ಗಿಕವಾಗಿ ನಾವು ಹಳದಿ ಅಂಟು ಬಲೆ, ಹಳದಿ ಅಂಟು ಬಲೆನ 1 ಎಕರೆಗೆ 10-12 ಹಾಕಿದ್ರೆ ನಾವು ಈ ಕೀಟದ ಬಾಧೆಯನ್ನು ನಾವು ಶೇಕಡ 50% ಹೆಚ್ಚಿನ ಭಾಗವಾಗಿ ನಾವು ಈ ಕೀಟನ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದಾಗಿದೆ. ಇದಿಷ್ಟು ಆಲೂಗಡ್ಡೆಯನ್ನ ಬಾಧಿಸತಕ್ಕಂತಹ ರೋಗ ಹಾಗೂ ಕೀಟಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇತ್ತೀಚೆಗೆ ಕೆಲವು ರೋಗ ನಿರೋಧಕ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಹಿಂಗಾರು ಹಂಗಾಮಿಗೆ ಸೂಕ್ತವಾಗತಕ್ಕಂತಹ ಯಾವ ರೋಗ ನಿರೋಧಕ ತಳಿಗಳನ್ನ ಬೆಳೆದುಕೊಳ್ಳತಕ್ಕಂಥದ್ದು ಒಳ್ಳೇದು? ಈ ಮುಖ್ಯವಾಗಿ ನಾವು ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಸೋಮನಳ್ಳಿ ಕಾವಲಿಯಿಂದ ನಾವು ಹಳೆ ತಳಿಯಾದ ಕುಫ್ರಿ ಜ್ಯೋತಿ ಅಂತಿದೆ, ಅದಂದ್ರೆ 45 ವರ್ಷಗಳಿಂದ ಪ್ರಚಲಿತ ಇದೆ. ಇದ್ರ ಜೊತೆ ಇನ್ನೊಂದು ಕುಫ್ರಿ ಹಿಮಾಲಿನಿ ಅಂತೇಳಿ, ಕುಫ್ರಿ ಜ್ಯೋತಿ ಮೊದಲು ನಾವು ಈ ಅಂಗಮಾರಿ ರೋಗಕ್ಕೆ ರೋಗ ತಡಕದ ಶಕ್ತಿ ಇತ್ತು, ಇವಾಗ ಏನಾಗಿದೆ ಅದು ರೋಗ ತಡಕ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದೆ. ಆದ್ರೆ ನಾವು ಕುಫ್ರಿ ಹಿಮಾಲಿನಿ ಬೆಳೆಯೋದ್ರಿಂದ ಅದು 70% ನಾವು ರೋಗ ತಡೆಯುವಂತ ಶಕ್ತಿಯನ್ನು ಹೊಂದ್ಕೊಂಡಿದೆ. ಅಂದ್ರೆ ರೆಸ್ಟೆಂಟ್ ವೆರೈಟಿ ಅಂತ ನಾವು ಅದನ್ನು ಹೇಳಬಹುದು. ಇದು ಮನೆ ಅಂಗಾಮರಿ ರೋಗವನ್ನು ತಡೆಕೊಳ್ಳುವಂತ ಶಕ್ತಿ ಇದು ಹೊಂದ್ಕೊಂಡಿದೆ. ಅದನ್ನು ನಾವು ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ಈ 2 ತಳಿಯನ್ನಷ್ಟು ನಾವು ಹಿಂಗಾರಾಮನಲ್ಲಿ ಬೆಳೆಯಕ್ಕೆ ಸೂಕ್ತವಾಗಿದೆ, ಕುಫ್ರಿ ಜ್ಯೋತಿ ಮತ್ತೆ ಕುಫ್ರಿ ಹಿಮಾಲಿನಿ. ಕೀಟಗಳನ್ನ ನಾವು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಈ ಹಳದಿ ಅಂಟುಬಲೆ ಅನ್ನುವಂಥದ್ದು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು, ಮತ್ತು ಪರಿಸರ ಪ್ರಿಯ ವಿಧಾನದಲ್ಲಿ ಕೀಟಗಳನ್ನ ಇಲ್ಲಿ ನಾವು ಅದನ್ನ ನಿರ್ವಹಣೆಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಹಳದಿ ಅಂಟುಬಲೆಗಳನ್ನ ಸಾಮಾನ್ಯವಾಗಿ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡಬೇಕು, ಅದನ್ನ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಬಳಕೆ ಮಾಡ್ತಕ್ಕಂಥದ್ದು ಹೇಗೆ? ಈಗ ಮುಖ್ಯವಾಗಿ ನಾವೇನು ನಾವು ನೈಸರ್ಗಿಕವಾಗಿ ನಾವು ಕೀಟ ಹತೋಟಿ ಮಾಡಬಹುದು ಅಂತೇಳಿ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಮೊದಲನೇದಾಗಿ ನಾವು ಹಳದಿ ಅಂಟು ಬಲೆ ಅಂತ ಹೇಳ್ತೀವಿ. ಇದನ್ನ ನಾವು ಮೊದಲು ಬಿಳಿ ನೋಣ ಅಥವಾ ಸಸ್ಯ ಏನು ಹತೋಟಿ ಮಾಡಲಿಕ್ಕೆ ನಾವು ಉಪಯೋಗ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಥ್ರಿಪ್ಸ್ ನುಸಿ ನಾವು ಹತೋಟಿ ಮಾಡಲಿಕ್ಕೆ ನಾವು ನೀಲಿ ಅಂಟು ಬಲೆಯನ್ನು ಉಪಯೋಗ ಮಾಡಬೇಕಾಗಿದೆ. ಹಳದಿ ಬಲೆ ಅಥವಾ ನೀಲಿ ಬಲೆ ಅದನ್ನು ನಾವು 1 ಎಕರೆಗೆ ಕನಿಷ್ಠ ಅಂದ್ರೆ ನಾವು 10 ಬಲೆಗಳನ್ನು ನಾವು ಹಾಕ್ಬೇಕಾಗುತ್ತೆ. ಅಂದ್ರೆ ಅದನ್ನ ನಾವು ಹಾಕ್ಬೇಕಾದ್ರೆ ಅದು ಬಲೆ ಏನಿದೆ ಅಂಟು ಬಲೆ ಅಂದ್ರೆ ಅದು ಶೀಟ್ ಬರುತ್ತೆ, ಒಂದು ಪೇಪರ್ ಟೈಪ್ ಬರುತ್ತೆ A4 ಸೈಜ್. ಅದನ್ನ ನಾವು ಬೆಳೆ ಏನು ಎತ್ತರ ಇರುತ್ತೆ ಆ ಎತ್ತರ ಕರೆಕ್ಟ್ ಆಗಿ ನಾವು ಇಡಬೇಕು. ಬೆಳೆ ಏನಿರುತ್ತೆ ಅದೇ ಎತ್ತರಕ್ಕೆ ಇಟ್ಟರೆ ನಾವು ಏನು ಹೊಲದಲ್ಲಿ ಏನು ಕೀಟಗಳು ಓಡಾಡ್ತಿರ್ತಾವಲ್ಲ ಅವು ಎಲ್ಲ ಬಂದು ಅಂಟ್ಕೊಳ್ತವೆ. ಒಂದ್ಸಲ ಅಂಟ್ಕೊಂಡ್ರೆ ಏನಾಗುತ್ತೆ ಮತ್ತೆ ಅದನ್ನ ಬಿಡಿಸ್ಕೊಳಕಾಗಲ್ಲ, ಅಲ್ಲೇ ಸತ್ತೋಗುತ್ತೆ. ಕೀಟನಾಶಕ ಅಂಗಡಿಗಳು ಇವು ಸಿಗ್ತವೆ ಅಥವಾ ರೈತರು ಏನ್ ಮಾಡಬಹುದು ತಾವೇ ಸಹ ನಾವು ತಯಾರಿಸಬಹುದು. ಹೇಗೆ ಅಂದ್ರೆ ನಾವು ಮನೆಯಲ್ಲಿ ಇರೋಂತಹ ಪೇಪರ್ ನಾವು ಅದನ್ನ ಹಳದಿ ಬಣ್ಣದಲ್ಲಿ ಅದ್ಬೇಕು, ಅದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಅದನ್ನ ಯಾವುದೇ ಒಂದು ಎಣ್ಣೆ ಮುಳುಗಿಸ್ಬಿಟ್ಟು ಅದನ್ನ ನಾವು ಒಂದು ಕಡ್ಡಿಗೆ ಹಾಕಿ ನಾವು ಹೊಲದಲ್ಲಿ ಅಲ್ಲಲ್ಲಿ 10 ಕಡೆ ಹಾಕಿದ್ರೆ ನಾವು ಈ ಬಿಳಿ ನೊಣ ಮತ್ತೆ ಸಸ್ಯವನ್ನು ನಾವು ಹತೋಟಿ ಮಾಡಬಹುದು. ಅದೇ ರೀತಿ ನಾವು ನೀಲಿ ಅಂಟು ಬಲೆ ಇದನ್ನ ನಾವು ಥ್ರಿಪ್ಸ್ ನಾವು ಶೇಕಡ 50% ನಾವು ಹತೋಟಿನ ಮಾಡಬಹುದಾಗಿದೆ. ನೀಲಿ ಅಂಟು ಬಲೆಯನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬಹುದು? ಅದನ್ನು ಸಹ ನಾವು ಹಳದಿ ಅಂಟು ಬಲೆ ಇದ್ದಂಗೆ ನಾವು 1 ಎಕರೆಗೆ ಮಿನಿಮಮ್ ಕನಿಷ್ಠ ಅಂದ್ರೆ 10 ಹಾಕಬಹುದು. 10 ಹಾಕಂದ್ರೆ 10 ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಆಗಲ್ಲ, ಕನಿಷ್ಠ ಅಂದ್ರೆ 1 ಎಕರೆಗೆ ಹಾಕೋದ್ರಿಂದ ನಾವು ಈ ಥ್ರಿಪ್ಸ್ ನುಸಿ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಹಿಂಗಾರು ಹಂಗಾಮಿನ ಆಲೂಗಡ್ಡೆ ಬೆಳೆಗಾರರಿಗೆ ತಾವು ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಹಾಸನ ರೈತರಿಗೆ ಏನಂದ್ ಹೇಳೋದಂದ್ರೆ ಹಿಂಗ ಅಂಗಾರಿನಲ್ಲಿ ನಾವು ಏನು ಆಲೂಗಡ್ಡೆ ಬೆಳೆಯಬೇಕಂದ್ರೆ ನವಂಬರ್ 15 ತಾರೀಕು ಒಳಗಡೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ತಡವಾಗಿ ಬೆಳೆ ಆದ್ರೆ ಏನಾಗುತ್ತೆ, ಅದು ಜನವರಿವರೆಗೂ ಹೋಗುತ್ತೆ. ಜನವರಿಯಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮಣ್ಣಿನ ಉಷ್ಣಾಂಶ 15-20 ಡಿಗ್ರಿಯಿಂದ ಜಾಸ್ತಿ ಆದ್ರೆ ಆ ಗಡ್ಡೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರಿಂದ ನಾವು ನವಂಬರ್ 15 ನಾವು ಹಿಂಗ ಅಂಗಾರ ಮೇಲೆ, ಮತ್ತೆ ಇನ್ನೊಂದು ರೈತರು ಯಾರು ನೀರಾವರಿ ಸೌಲಭ್ಯ ಇರೋರಷ್ಟೇ ನಾವು ಹಿಂಗ ಅಂಗಾರ ಮೇಲೆ ನಾವು ಈ ಆಲೂಗಡ್ಡೆ ಬೆಳೆಯಬಹುದು. ಮುಖ್ಯವಾಗಿ ರೋಗ ತಡ್ಕೊಳ್ಳುವಂತಹ ಈ ಕುಫ್ರಿ ಹಿಮಾಲಿನ ಬೆಳೆದ್ರೆ ನಾವು ಈ ರೋಗ ಬಾಧೆಯನ್ನ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂದ್ರೆ ರೈತರು ರೋಗ ಬರೋದಿಂದ ಮೊದಲು ನಾವು ಮುಂಜಾಗ್ರತಾ ಕ್ರಮವಾಗಿ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ನಾವು ಈ ಹಿಂಗ ಅಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯನ್ನು ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನನ್ನ ದೂರವಾಣಿ ಸಂಖ್ಯೆಯಿಂದ ನೀವು ಭೇಟಿ ಮಾಡಬಹುದು. ಆ ದೂರವಾಣಿ ಸಂಖ್ಯೆ ಅಂದ್ರೆ 8973830 36. ಈ ನಂಬರ್ಗೆ ದೂರವಾಣಿ ಕರೆ ಮಾಡಬಹುದು. ಅದೆಲ್ಲ ನೀವು ವ್ಯಾಟ್ಸಪ್ನಲ್ಲಿ ನೀವು ಏನೇ ಸಮಸ್ಯೆ ಇದ್ರೆ ನಾವು ಅದರೊಂದು ಭಾವಚಿತ್ರ ಅಥವಾ ಏನೋ ಒಂದು ಫೋಟೋ ಒಂದು ಕಳಿಸಿದ್ರೆ ನಾವು ಅದನ್ನ ನೋಡಿ ನಾವು ಅದೇ ಪರಿಹಾರವನ್ನ ಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು. ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ 8971383036. ಒಳ್ಳೆಯದು ಡಾಕ್ಟರ್ ಮಹೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ರೋಗ ಹಾಗೂ ಕೀಟಗಳನ್ನ ಹೇಗೆಲ್ಲ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರುವ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕ್ಷೇತ್ರದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಹಾಗೂ ರಚನೆ ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್.ಆರ್. ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಫಲಸಿರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾರ್ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಆರಂಭದಲ್ಲಿ ಭಾವ ಭಾಮೈದ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್.ವಿ. ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಈ ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಪ್ರೀತಿಯ ಆಟಕ್ಕೆ ಪ್ರಿಯಳ ಸನ್ನಿಧಿ ಕ್ಷೇಮವು. ಬುಸುಬುಸುವಂತ ಉಸಿರಲ್ಲೇ ಬಿಸಿಯಿಡುವಂತ ಪ್ರಿಯಳ ಮೊಗವು ನೀಡುವ ಕಲರವವೇ ಚಂದ. ಒಂದು ಮಾತು ಮಾಡದೆ ಬೇರೆ ಎಲ್ಲ ನೋಡದೆ ಏನು ಮಾಡತೋಚದೆ ಬಿಟ್ಟು ಹೋಗಲಾಗದೆ ನರಳುತ್ತಿರಬಹುದೇ ವಿನಃ ಕೆಳಗ್ರೆ. ಈಗ ಕಾರ್ಯಕ್ರಮ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಕೇಳಿ ಹೃದಯವಂತ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.